ಶ್ರೀಕಾಂತವಾಕ್ಯೇಶು ಸದಾ ರಮಂತಃ. ದೀಕ್ಷಾನ್ನ ಮಾತ್ರೇಣ ಚ ತೃಪ್ತಿಮಂತಃ. ವಿಶೋಕವಂತಃ ಕರುಣೈಕವಂತಃ. ವಿಶೋಕಮಂತಃ ಕರುಣೈಕವಂತಃ. ಕೋಪೀನವಂತಃ ಖಲು ಭಾಗ್ಯವಂತಃ. ಕೋಪೀನವಂತಃ ಖಲು ಭಾಗ್ಯವಂತಃ. ಸೌ ಸಹ ಖಲು ಭಾಗ್ಯವಂತಃ. ಸಹ ಅಂದ್ರೆ ಏನು ಯೋಗೇಶ್? ಅವನು ಸಹ ಖಲು ಭಾಗ್ಯವಂತ, ಅತ್ಯಂತ ಖಲು ಅಂದ್ರೆ ಅತ್ಯಂತ ಭಾಗ್ಯವಂತನಪ್ಪ. ಯಾರವನು? ಅವನು ಅಂದ್ರೆ ಕೋಪೀನವಂತ. ಅವನು ಮಿನಿಮಮ್ ಅನ್ನೋದು ಜೀವನ ಮಾಡ್ತಾನೆ. ಈಗ ಸಂಸ್ಕೃತದಲ್ಲಿನ ಶಬ್ದ ಆರ್ಜವಂ, ಆರ್ಜವಂ ಆರ್ಜವಂ ಅಂದ್ರೆ ಸರಳ ಜೀವನ. ಜೀವಿಸಿ ಇರಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಬಯಸು. ಉಳಿದು ಎಲ್ಲದರಲ್ಲಿಯೂ ಕೂಡ ಸಫ್ ಅದಕ್ಕೆ ಇನ ಬುದ್ಧಿ ಅಂತ ಇನ ಸಂಸ್ಕೃತವಾಗಿ ಅಲಂ ಬುದ್ಧಿ. ಅಲಂ ಅಂದ್ರೆ ಇನ. ಯಾವೊಬ್ಬ ಮುಮುಕ್ಷು, ಯಾವೊಬ್ಬ ಸಾಧಕ ಪ್ರಪಂಚದ ಎಲ್ಲೂ ಆಗು ಹೋಗುಗಳಲ್ಲಿ ಸಾಕ್ ಅನ್ನುವ ಬುದ್ಧಿಯನ್ನು ಬೆಳೆಸ್ಕೊಂಡಿದ್ದಾನೆ. ಸಹಜವಾಗಿ ಅವನು ಮಿನಿಮಮ್ನಲ್ಲಿ ಜೀವನ ಮಾಡ್ತಾನೆ. ಮಿನಿಮಮ್ ಅವನು ಕೋಪೀನವಂತಹ, ನೋ ಅಟ್ಯಾಚ್ಮೆಂಟ್ ಟು ದಿ ವರ್ಲ್ಡ್. ಪ್ರಪಂಚದ ವಿಷಯದಲ್ಲಿ ಯಾವ ಆಸಕ್ತಿಯೂ ಅವನಿಗಿಲ್ಲ, ದ್ವೇಷವೂ ಇಲ್ಲ. ಬರೀ ಒಂದು ಕೋಪೀನವಂತ ಅನ್ನೋ ಒಂದೇ ಒಂದು ಶಬ್ದ ಹೇಳ್ತೇನೆ, ಎಷ್ಟೊಂದು ಅದರೊಳಗೆ ನಾವು ತಿಳ್ಕೋಬಹುದು ಅಂತ. ಅವನಿಗೆ ಜಗತ್ತಿನ ಬಗ್ಗೆ ದ್ವೇಷ ಇಲ್ಲ, ಶತ್ರುತ್ವ ಇಲ್ಲ, ವೈರತ್ವ ಇಲ್ಲ, ಅದರ ಬಗ್ಗೆ ಆಸಕ್ತಿನೂ ಇಲ್ಲ. ಅವರವರನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಬಿಡ್ಬೇಕು, ಒಳಗೆ ತಗೊಳ್ಳೋದಿಲ್ಲ ಸ್ವಾಮಿ. ಆದ್ರೆ ನಮ್ಮ ಊರಿಗೆ ಬಂದು ಇದೇ ಊರಿಂದ ಇದ್ದು ಬಿಡಿ ಅಂತ ಹೇಳಿದ್ದೀನಿ. ಅದು ಮೊದಲನೇ ಹೆಜ್ಜೆ. ಇವತ್ತು ಇದೇ ಊರಲ್ಲಿ ಇರು ಅಂತ ಹೇಳ್ತೀಯ, ನಾಳೆ ಇದೇ ಓಣಿಯಲ್ಲಿ ಇರು ಅಂತ ಹೇಳ್ತೀಯ, ಆಮೇಲೆ ಇದೇ ಮನೆಯಲ್ಲೇ ಇದ್ದು ಬಿಡು ಅಂತ. ಅಟ್ಯಾಚ್ಮೆಂಟ್ ಹಾಗೆ ಪ್ರಾರಂಭ ಆಗ್ತದೆ. ಎಲ್ಲ ಅಟ್ಯಾಚ್ಮೆಂಟ್ಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಶುರು ಆಗ್ತವೆ. ಕಾಲ ಅಂತಂದ್ರೆ ಅವೆಲ್ಲವೂ ನಮ್ಮನ್ನು ನುಂಗಿ ಹಾಕಿಬಿಡ್ತಾರೆ. ಜಗತ್ತಿನ ವಿಷಯಗಳಲ್ಲಿ ಶತ್ರುತ್ವ ಬೇಡ, ಜೊತೆ ಜೊತೆಗೆ ಅವುಗಳಲ್ಲಿ ಆಸಕ್ತಿಯೂ ಬೇಡ. ಅಂತಹ ಒಬ್ಬ ವಿರಾಗ ಪುರುಷ ಏನು ಮಿನಿಮಮ್ ಜನರು ಜೀವನ ಮಾಡ್ತಾನೆ, ಕಮ್ಮಿ ಕಮ್ಮಿಯಲ್ಲಿ ಜೀವನ ಮಾಡ್ತಾನೆ. ಬೆಸ್ಟ್ ಉದಾಹರಣೆ ಸಿದ್ದೇಶ್ವರ ಸ್ವಾಮಿ, ಬಿಜಾಪುರ ಸಿದ್ದೇಶ್ವರ ಸ್ವಾಮಿ. ವರ್ಷಕ್ಕೆ ಎರಡೇ ಬಟ್ಟೆ ತೊಳೆದು, ಒಂದು ಮೇಲಿದ್ದು ಒಂದು ಕೆಳ, ಇಂಥದ್ದು ಎರಡು ಜೊತೆ. ಅದ ಹರಿದಿರ್ತದ ಅದನ್ನ ಹೊಲ್ಕೋತಾರೆ, ಅದು ಮತ್ತೆ ಹರಿತದ ಮತ್ತೆ ಹೊಲ್ಕೋತಾರೆ. ಒಂದು ಪಂಚೆಯಲ್ಲಿ ಒಂದು 25 ಕಡೆಗೆ ಅವರು ರಿಪೇರಿ ಮಾಡಿದ್ದಾರೆ. ಆದರೂ ಅದನ್ನು ಉದ್ಘೋಷಿಸುತ್ತೆ ಮಿನಿಮಮ್. ಉದಾಹರಣೆ ಹೇಳಿದೆ, ನೀವು ಹಂಗೆ ಮಾಡಿದೆ ಅಂತ ಅರ್ಥ ಅಲ್ಲ. ಸ್ವಾಮಿ ನೀವ್ಯಾಕೆ ಹಂಗೆ ಇರೋಂಗಿಲ್ಲ ಅಂತ ಕೇಳಬೇಕು ಅಂತಲೂ ಅರ್ಥ ಅಲ್ಲ. ಇದ್ದಾರೆ ಇದ್ದಾರೆ ಅನ್ನೋದಕ್ಕೆ ನೀವು ಉದಾಹರಣೆ ಕೊಡ್ತೀವಿ. ಇದ್ದಾರೆ ಇಂತಹವರಿಗೆ ನಾವು ಕೋಪೀನವಂತೂರು ಅಂತ ಕರಿತೀವಿ. ಬರೀ ಕೋಪೀನ ಹಾಕೊಂಡವರಿಗೆ ಕೋಪೀನವಂತೂರು ಅಂತಲ್ಲ, ಅದು ಭಾಗ್ಯವಂತ. ಕೋಪೀನವಂತನಿಗೆ ಅಂಗರಕ್ಷಕರು ಬೇಕಾ, ಬಾಡಿಗಾರ್ಡ್ಸ್ ಬೇಕಾ? ಅವರಿಗೆ ಬಾಡಿಗಾರ್ಡ್ಸ್ ಬೇಡ, ಅಂಗರಕ್ಷಕರು ಬೇಡ. ಗನ್ ಮ್ಯಾನ್ ನೋ ಡೋಂಟ್ ನೀಡ್ ಗನ್ ಮ್ಯಾನ್. ಯಾಕೆ ಏನ ಈ ಯಾವುದೇ ಪ್ರಕಾರವಾದ ಇನ್ಸೆಕ್ಯೂರಿಟಿ ಅನ್ನೋದು ಇಲ್ಲ ಅವರಿಗೆ. ಸಮಸ್ತ ಜೀವರಾಶಿಗಳಲ್ಲಿ ನಿರಪೇಕ್ಷ ಭಾವದಿಂದ ಕೂಡಿದ ಕರುಣೆ, ಕರುಣೈಕವಂತಹ. ಹೇಗಿದ್ದಾನೆ ಅವನು? ಗೋಪೀನವಂತಹ, ಕರುಣೈಕವಂತಹ. ಎಲ್ಲರಲ್ಲಿಯೂ ಕೂಡ ವಿನಾಕಾರಣ ಪ್ರೀತಿ, ತಂದೆಗೆ ಮಗನಲ್ಲಿ ಪ್ರೀತಿ ಅಂದರೆ ವಿನಾಕಾರಣ ಪ್ರೀತಿ. ತಂದೆಗೆ ಮಗನ ಮೇಲೆ ಪ್ರೀತಿ ಯಾಕೆ? ನೀವೇನೋ ಕಾರಣ ಕೊಡ್ತೀರಿ, ಮಗ ಒಳ್ಳೆ ದುಡಿಮೆ ಮಾಡ್ತಾನೆ, ಮಗ ಅಪ್ಪನ ಕೊಡ್ತಾನೆ, ಮಗ ತಂದೆ ತಾಯಿ ಪುತ್ರಾದನ ಕೊಡ್ತಾನೆ, ಆದ್ದರಿಂದ ಮಗನ ಮೇಲೆ ಬರ್ತೀನಿ. ಇದೆಲ್ಲ ಉತ್ತರ ವ್ಯವಹಾರಿಕವಾಗಿ ಕೊಡ್ತಾರೆ ಸ್ವಾಮಿ. ತಂದೆಗೆ ಮಗನಲ್ಲಿ ಪ್ರೀತಿ ಯಾಕೆ? ನಮ್ಮ ಮಗ ಅದಕ್ಕೆ ಅಷ್ಟೇ. ಪಕ್ಕದ ಅದೇ ವಯಸ್ಸಿನ ಹುಡುಗನ ಜೊತೆ ಯಾಕಪ್ಪ ತಂದೆಗೆ ಪ್ರೀತಿ ಇರೋದಿಲ್ಲ? ಮಗ ಅಲ್ಲ, ಮಿನಿಮಮ್ ತಾಯಿಗೆ ಮಗನಲ್ಲಿ, ಪತಿಗೆ ಪತ್ನಿಯಲ್ಲಿ, ಪತ್ನಿಗೆ ಪತಿಯಲ್ಲಿ, ಅಣ್ಣನಿಗೆ ತಂಗಿಯಲ್ಲಿ, ತಂಗಿಗೆ ಅಣ್ಣನಲ್ಲಿ, ಅವರವರ ಬೆಳೆಸಿಕೊಂಡಿರುವ ಭಾವಗಳು ಸಂಬಂಧಗಳಿಗೆ ತಕ್ಕಂತೆ ಅವರವರಿಗೆ ಪ್ರೀತಿ ಇರ್ತದೆ. ಸಾಧುವಿನ ಪ್ರೀತಿ ಹೇಗಿರ್ತದೆ? ಸಾಧು ಸಾಧು ಸಂತ ಗೋಪೀನವಂತ ಭಾಗ್ಯವಂತ ಇವರ ಪ್ರೀತಿ ಹೇಗಿರ್ತದೆ ಸಮಾಜದಲ್ಲಿ? ಅವರ ಬಂಧುಗಳಿಗೆ ದುಡಿಗೆ ಇದ್ದೇ ಇರ್ತೀವಿ, ಸಂಬಂಧಗಳಿಗೆ ದುಡಿಗೆ ಇದ್ದೇ ಇರ್ತೀವಿ, ಶತ್ರುವಾಗಿರಲಿ ಮಿತ್ರರಾಗಿರಲಿ ಎಲ್ಲರಲ್ಲಿಯೂ ಕೂಡ ಏಕೈಕವಾದ ಪ್ರೀತಿ, ಅದನ್ನು ಕರುಣೈಕವಂತ ಅಂತ ಕರೆಯುತ್ತಾರೆ. ನಿರಪೇಕ್ಷ ಭಾವದ ಪ್ರೀತಿ, ಅಲ್ಲಿ ಯಾವ ಅಪೇಕ್ಷೆಗಳಿಲ್ಲ. ತಾಯಿ ಕೂಸಿಗೆ ಹಾಲು ಕುಡಿಸ್ತಾರೆ, ತನ್ನ ಎದೆ ಹಾಲನ್ನು ಕುಡಿಸ್ತಾರೆ ಅಂದಿದ್ದಾದ್ರೆ ಯಾವ ಥರ ಪ್ರೀತಿ ಇರ್ತದೆ? ಸಾಪೇಕ್ಷಿಕವೋ ನಿರಪೇಕ್ಷಿಕ? ಅಪೇಕ್ಷಿತ ಏನು ಅಪೇಕ್ಷಕ? ಮಗ ನಾಳೆ ಇಂಜಿನಿಯರ್ ಆಗಬೇಕಲ್ಲ, ಅದಕ್ಕೆ ನಾನು ಹಾಲು ಕುಡಿಸ್ತೀನಿ. ಮಗ ನೀನು ನಾಳೆ ಡಾಕ್ಟರ್ ಆಗಬೇಕಲ್ಲ, ಅದಕ್ಕೆ ನಾನು ನೀನು ಹಾಲು ಕುಡಿಸ್ತೀನಿ ಅಂತ ಹಾಲು ಕುಡಿಸ್ತಾಳ. ನೀನೇ ಅಂದಳು ಸಾಪೇಕ್ಷಕ. ಏನನ್ನೂ ಬಯಸೋದಿಲ್ಲ ಆ ಮಗುವಿನಿಂದ, ಮರಳಿ ಏನನ್ನೂ ಕೇಳ್ಕೊಂಡಿಲ್ಲ ತಾಯಿ. ಎಷ್ಟು ಪ್ರೀತಿಯಿಂದ ತಾಯಿ ಬೆನ್ನು ತಟ್ಟಿ ಆಲೋಚಿಸ್ತಾರೆ. ಪ್ರೀತಿನೇ ಇಲ್ವ? ದ್ವೇಷ ಇದೆಯೋ ಕೂಸಿನ ಬಗ್ಗೆ? ಎಂತ ಪ್ರೀತಿ ಇದೆ? ಸದ್ಗುರುವಿನ ಪ್ರೀತಿ ಹೀಗಿರ್ತದೆ. ಕೇಳಿದ್ರೆ ಅವನು ದಯಾ ಸಿಂಧು, ಅವನು ದಯಾ ಸಾಗರ. ಆ ದಯೆಗೆ, ಆ ಕರುಣೆಗೆ, ಆ ಪ್ರೀತಿಗೆ ಏನು ಕಾರಣಗಳೇ ಬೇಕಾಗಿಲ್ಲ. ಜಾತಿ, ಧರ್ಮ, ಗೋತ್ರ, ಸಂಬಂಧ, ನಮ್ಮವರು ನಿಮ್ಮವರು, ಉಪಕುಲ, ಕುಲ ಉಪಕುಲ, ಉಪ ಜಾತಿ, ಜಾತಿ ಉಪಜಾತಿ, ಇವು ಯಾವೂ ಬೇಕಾಗಿಲ್ಲ. ಅಂತಹ ಒಂದು ಪ್ರೀತಿ ಯಾವುದಾದ್ರು ಇದ್ದದ್ದು ಯಾವುದು, ಅದು ಸದ್ಗುರುವಿನಲ್ಲಿದೆ. ಸದ್ಗುರು ಕೋಪಿನವಂತಹ ಎಂಥ ಇವನು ಭಾಗ್ಯವಂತಹ, ಎಂಥ ಭಾಗ್ಯವಂತಹ ಇವನು, ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲರಲ್ಲಿ ತನ್ನ ಕರುಣೆಯ ಸಾಗರವನ್ನ ಹರಿಸ್ತಾ ಇರ್ತಾನೆ. ಕರುಣೈಕವಂತಹ, ವಿಶೋಕವಂತಹ, ಶೋಕ ಅಂದ್ರೆ ದುಃಖ, ವಿಶೋಕ ಅಂದ್ರೆ ವಿಶಿಷ್ಟವಾದ ದುಃಖ ಅಂತ ಹೇಳ್ಕೋಬೇಡ್ರಿ, ವಿಶೇಷವಾದ ಶೋಕ ಅನ್ನಬಾರ್ದು. ಏನನ್ಬೇಕು? ವಿಗತ ಶೋಕ. ವಿ ಅಂದ್ರೆ ಉಪಸರ್ಗ, ಸಂದರ್ಭಾನುಸಾರವಾಗಿ ಒಂದೇ ಒಂದು ಉಪಸರ್ಗ ಬೇರೆ ಬೇರೆ ಅರ್ಥವನ್ನು ತಗೊಳ್ತದೆ. ಇಲ್ಲಿ ಅರ್ಥ ಏನು? ಗತ ವಿಗತ ಶೋಕವನ್ನು ಕಳೆದುಕೊಂಡವು. ಯಾರಲ್ಲಿ ಶೋಕವು ಶಾಂತವಾಗಿದೆಯೋ, ದುಃಖವು ಶಾಂತವಾಗಿದೆ, ವಿಗತ ಶೋಕ ಸಹ ಕೋಪೀನವಂತಹ ಖಲು ಭಾಗ್ಯವಂತಹ. ಹಸಿ ಆಗೋದಿಲ್ವಾ? ಆಗ್ತದೆ. ತನ್ನಿಗೆ ತಾನೇ ಮಾಡ್ಕೊತಾನ? ಇಲ್ಲ, ಮಾಡ್ಕೋಬೇಕು ಅನ್ನೋ ಪ್ರವೃತ್ತಿ ಇಲ್ಲ. ಮಾಡಿ ಬರುತ್ತಲ್ಲ ಅಂತ ಅಲ್ಲ, ಮಾಡ್ಕೋಬೇಕು ಅನ್ನೋಂಥ ಪ್ರವೃತ್ತಿನೇ ಇರೋದಿಲ್ಲ. ಹೇಗೆ ಜೀವನ ಮಾಡ್ತಾನೆ? ದೀಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತ, ಸಂತುಷ್ಟನಾಗಿರ್ತಾನೆ. ಹೇಗೆ? ಒಂದು ಭಿಕ್ಷೆ ಹೋಗ್ತಾನೆ. ಭಗವತಿ ಭಿಕ್ಷಾನ್ ಜೈನರು ಅದನ್ನು ಮಾಡಿದ್ರು. ಹೇಳಿ ನಿಂದ ಸುಮ್ಮನೆ ಹೋಗಿ ಮನೆಯಲ್ಲಿ ನಿಂದಿರ್ತಾರೆ, ಬಾಗಿಲ ಹಾಕಿದ್ದೆ ಹಿಂಗ ನಿಂದಿರ್ತಾರೆ, 10 ನಿಮಿಷ 15 ನಿಮಿಷ 10 ಗಂಟೆ ನಿಂದ. ಯಾವುದೋ ಒಂದು ಮಗು, 2 ವರ್ಷ 3 ವರ್ಷ ಮಗು, ಮಾ ಅಷ್ಟೇ ತಾಯಿ ಒಳಗಿಂದ ಬರ್ತಾರೆ. ಮಹಾರಾಷ್ಟ್ರ ಹೇಳು ಅಲ್ಲಿ ಹೊತ್ತು ಭಗವತಿ ಸ್ವಾಮಿ ಅಷ್ಟು ಆನಂದ, ಅದಷ್ಟು ಖುಷಿ ಇನ್ನೊಂದು ಯಾವುದಿಲ್ಲ. ಆನಂದ ಮನಸ್ಸು ಬುದ್ಧಿಗಳಲ್ಲಿ ವಾಕ್ಯಗಳ ಚಿಂತನೆ, ಮಹಾವಾಕ್ಯಗಳ ಚಿಂತನೆ, ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವನ್ನು ಉಂಟು ಮಾಡುವಂತಹ ಶಿರೋವಾಕ್ಯಗಳ ಚಿಂತನೆ, ವೇದಾಂತ ವಾಕ್ಯಗಳ ಚಿಂತನೆ, ಉಪನಿಷತ್ ವಾಕ್ಯಗಳ ಚಿಂತನೆ, ಸತತವಾಗಿ ಅವುಗಳನ್ನು ಕಲಿತುಕೊಂಡಿದ್ದಾನೆ. ಸಹ ಕೋಪೀನವಂತಹ ಕಡು ಭಾಗ್ಯ. 7ನೇ ಶ್ಲೋಕದಲ್ಲಿ ಕಾಣಬಹುದು. ಮೂಲ ಮೂಲಂ ತರೋ ಕೇವಲಮಾಶ್ರಯಂತಃ ಮೂಲಂ ಮೂಲಂ ತರೋ ಮೂಲಂ ತರೋ ಈ ಬಂದ್ಬಿಡುತ್ತೆ ಕ್ರಮ. ನಾನಿನ್ನೇನೋ ನಾನು ಬರ್ತೀನಿ ಅಷ್ಟೇ, ಬಾಕಿವೆಲ್ಲ ಕೆಲಸ ದೇವಿ ಕಡಿಮೆ ಮಾಡಿ. ಇನ್ನಾದ್ರು ಸ್ವಲ್ಪ ಬೈದಾದ್ರೂ ಇಂಗ್ಲೀಷ್ ಮಾಡಿ, ಒಂದು 10-15 ವರ್ಷ ದುಡ್ಡಿದೆ ಅಂದ್ರೆ ಅದೆಲ್ಲ ಮಾಡ್ಕೋತಾರೆ. ಬಿಟ್ಬಿಡೋರಿಗೆ ಎಲ್ಲನೂ ಮಾಡ್ಕೋತಾರೆ. ಕೊನೆಗೂ ಹಾಲು ಹಾಲು ನೀನೇ ಸ್ವಚ್ಛ ಮಾಡಿದ್ರು, ಎಂತ ಜಾತಿ? ಯಾವ ಜಾತಿ ಮಾಡಿದ್ದೇನೆ? ಅದಲ್ಲ ಮೂಲಂ ತರೋ ಕೇವಲ ಆಶ್ರಯಂತ ಕೇವಲ ಆಶ್ರಯಂತ ಕೇವಲ ಆಶ್ರಯಂತ ಪಾಣಿದ್ವಯಂ ಎರಡನೇ ಸಾಲು ಪ್ರಾಣಿದ್ವಯಂ ಪ್ರಾಣಿದ್ವಯಂ ಭೋಕ್ತು ಅಮತ್ರಯಂತ ಅಮತ್ರಯಂತ ಅಮತ್ರ ಎನ್ನದೆ ಅಮತ್ರಯಂತ ಪಾತ್ರೆಯನ್ನು ಬರೆದ ಮೂರನೇ ಸಾಲು ಕನ್ಯಾಮಿವ ಶ್ರೀಮಪಿ ಕುತ್ಸಯಂತ ಕನ್ಯಾಮಿವ ಶ್ರೀಮಪಿ ಕುತ್ಸಯಂತ ಕೌಪೀನವಂತ ಖಲು ಭಾಗ್ಯವಂತ ಕೌಪೀನವಂತ ಖಲು ಭಾಗ್ಯವಂತ ಮತ್ತೊಂದು ಐದಾರು ಸಾಲ ಬಿಟ್ಟು ಮತ್ತೆ ಕೆಳಗೆ ಬರ್ಕೋಡ್ರಿ ದೇಹಾವಿಭಾವಂ ಪರಿವರ್ತಯಂತ ಪರಿವರ್ತಯಂತ ದೇಹಾವಿಭಾವಂ ಪರಿವರ್ತಯಂತ ಆತ್ಮಾನಮಾತ್ಮಾನ್ ಅವಲೋಕಯಂತಃ ಆತ್ಮಾನಮಾತ್ಮಾನ್ ಅವಲೋಕಯಂತಃ ಮೂರನೇ ಸಾಲು ಅಹರ್ನಿಶಂ ಬ್ರಹ್ಮಣಿ ಏರಮಂತಃ ಅಹರ್ನಿಶಂ ಬ್ರಹ್ಮಣಿ ಏರಮಂತಃ ಕೋಪೀನವಂತಃ ಖಲು ಭಾಗ್ಯವಂತಃ ನೋಡೋಣ ಮತ್ತೆ ಹಾಡೋಣ ಮೂಲಂ ತರೋ ಕೇವಲಮಾಶ್ರಯಂತಃ ಮೂಲಂ ತರೋ ಕೇವಲಮಾಶ್ರಯಂತಃ ಪಾಣಿದ್ವಯಂ ಭೋಕ್ತು ಮಮತ್ರಯಂತಃ ಪಾಣಿದ್ವಯಂ ಭೋಕ್ತು ಮಮತ್ರಯಂತಃ ಕನ್ಯಾಮಿವ ಶ್ರೀಮತಿ ಕುತ್ಸಯಂತಃ ಕನ್ಯಾಮಿವ ಶ್ರೀಮತಿ ಕುತ್ಸಯಂತಃ ಕೋಪೀನವಂತ ಖಲು ಭಾಗ್ಯವಂತಃ ಕೌಪೀನವಂತ ಖಲು ಭಾಗ್ಯವಂತಃ ಆತಪ್ಪ ಈ ಕೋಪೀನವಂತ ಮನೆ ಇಲ್ಲ ಮಠ ಇಲ್ಲ ಅದು ಹೇಗೆ ಇವರು ಭಾಗ್ಯವಂತನಾಗಿ ಭಾವಿಸ್ತಾರೆ ಇವನಿಗೆ ಮನೆ ಮಠ ಬೇಕಾಗಿಲ್ಲ ಮನೆ ಮಠ ಬೇಕಾಗಿತ್ತು ಅಂತಂದ್ರೆ ಮಠಾಧಿಪತಿಗಳ ಕಾಂಗ್ರೆಸ್ ಹುಟ್ಟಿದೆ ಮಠಾಧಿಪತಿಗಳು ಅಂತ ಇರ್ತಾರೆ ಇವರ ಅನೇಕ ಕಡೆ ಇರ್ತಾರೆ ಬ್ರಹ್ಮಚಾರಿ ಆಗಿ ಸನ್ಯಾಸಿ ಆಗಿ ಮಠಾಧಿಪತಿಯಾಗಿ ಆಮೇಲೆ ಮೂವತ್ತ್ನಲ್ವತ್ತು ವರ್ಷ ಕಳೆದ ಮೇಲೆ ಆಮೇಲೆ ಗೃಹಸ್ಥಾಶ್ರಮ ಸಾಧಿಪತಿಗಳು. ಇನ್ನು ಕೆಲವರು ಮದುವೆ ಮಾಡಿಕೊಂಡೇ ಮಠಾಧಿಪತಿಯಾಗಿ, ಮತ್ತೆ ಕೆಲವರು ಮಠಾಧಿಪತಿ ನೀವು ಮಾಡಬೇಕಾಗೇ ಇಲ್ಲ, ಆ ಮನೆಯಾಗೆ ಅವನು ಹುಟ್ಟಿದ್ದರಿಂದಾಗಿ ಆ ಮಠಾಧಿಪತಿ ಬಾಳ ಮಠಾಧಿಪತಿ. ಇನ್ನು ಕೆಲವರು ಪ್ರಾಪರ್ಟಿ ಕಾಯ್ದಿತ್ತು ಮಗಾದ ಒಳಗೆ ಎದೆ ತಿಳಿದ್ರೆ ಎರಡು ಅಕ್ಷರ ಇಲ್ಲ, ಆದ್ರೆ ಏನ್ ಮಾಡ್ತಿರ್ತಾರೆ ಇವರು, ಮೊದಲು ಪ್ರಾಪರ್ಟಿ ಕಾಯ್ದು ಪ್ರಾಪರ್ಟಿ ರಕ್ಷಕ. ಮತ್ತೆ ಕೆಲವರು ರಕ್ಷಣೆಯನ್ನು ಮಾಡ್ತಾರೆ, ಮತ್ತೆ ಪ್ರಾಪರ್ಟಿ ಬೆಳೆಸ್ತಾ ಇರ್ತಾರೆ. ಈ ಕೋಪಿನವಂತಹ ಹೇಗಿದ್ದಾನೆ, ಸರೋಹೋ ಮೂಲಂ ಆಶ್ರಯಂತಹ, ಸರೋಹೋದ ವೃಕ್ಷ, ವೃಕ್ಷದ ಮೂಲ ಅಂದ್ರೆ ವೃಕ್ಷದ ಬುಡ. ಈ ಭೂಮಾತೆಯನ್ನೇ ಆಸೆಯನ್ನಾಗಿ ಮಾಡಿಕೊಂಡು ತನ್ನ ಕೈಗಳನ್ನೇ ದಿಂಬನ್ನಾಗಿ ಇಟ್ಟುಕೊಂಡು ಆಕಾಶವನ್ನೇ ಬದುಕೆಯನ್ನಾಗಿ ಮಾಡಿಕೊಂಡು ಆಶ್ರಯದಿಂದ, ಯಾರ ಆಶ್ರಯದಿಂದಾನೆ, ತರೋಹದ ವೃಕ್ಷ, ವೃಕ್ಷದ ಆಶ್ರಯ, ಮಯ ಮರದ ಆಶ್ರಯ. ಈಗ ಸರಿಪ ಹೋಗಪ್ಪ ಅಂತ ಹೇಳೋದು ಯಾರು, ಯಾರ್ದ್ರ ಮನೆ ಕಟ್ಟಿ ಮೇಲೆ ಏ ಇಲ್ಲಕ್ ಬಂದ್ಯೋ ನಡಿ ಆಚೆಗೆ ಅಂತ ಹೇಳ್ತಾರೆ. ಭೂಮಿ ಮೇಲನೆ ಮಲಗಿದ್ರೆ ಯಾರು ಹೋಗಂತಾರೆ, ಎಷ್ಟು ಪರಿಸರ ಪಲ್ಯೂಟ್ ಆಗಿದೆ ಅನ್ನೋದು ಕೇಳ್ತದೆ. ಈ ಹುಡುಗರು ಪಾಪ ಇಲ್ಲೇ ಹುಟ್ಟಿದ್ದೆ ಬೆಳೆದಾಗು ಇದೇನು ಜಾಸ್ತಿ ಆಗಿರಲಿಲ್ಲ, ಇದೇ ವಯಸ್ಸಿನ ಹೊರಗಡೆ ಹುಡುಗರಿದ್ರೆ ನಾವು ಹಿಂಗೆ ಹೇಳಿದ್ರೆ ಅವ್ರ ತಕ್ಷಣ ಹೇಳ್ತಾರೆ, ನೋಡ್ಯವ್ರಿ ನಾವು ಭೂಮಿ ಮೇಲೆ ಮಲಗಿದ್ದು ನೋಡಿ, ಎಲ್ಲಿ ನೋಡಿರಿ, ನಮ್ಮದೇ ಪಾರ್ಟಿಕ್ಕಿನ ಧರ್ಮಪರಿ ರಾಷ್ಟ್ರ ಕೊಟ್ಟು ಬಂದಾಗ ಅಲ್ಲ ಭೂಮಿ ಮೇಲೆ ಮಲಗಿರ್ತಂತ. ಹಿಂಗ್ ಉತ್ತರ ಕೊಟ್ಬಿಟ್ರಿ, ಏನ್ ಉತ್ತರ ಕೊಡ್ತೀರಿ ನೋಡಿ, ಎಷ್ಟು ಪೊಲ್ಯೂಟ್ ಆಗೋದು. ಯಾವ ಹೇಳಿಕೆ ನಮಗೆ ವೇದಾಂತದ ಯಾವುದೇ ಹೂಳು ಹೇಳಿಕೆಯನ್ನು ಕೂಡ ನಾವು ಶುದ್ಧವಾಗಿ ಇಂಟರ್ಪ್ರೆಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸರೋಹೋ ಮೂಲಂ ಆಶ್ರಯಂತಹ, ಖುಷಿಯ ಮೈಸೂರು ಆಶ್ರಮದಲ್ಲಿ 400 ವರ್ಷದ ಗಿಡ ಇದೆ, 400 ವರ್ಷ. ಆ ಗಿಡದ ಪರಿಧಿ ಹಿಡ್ಕೊಂಡ್ರೆ 8 ಜನ ಹಿಡ್ಕೊಳ್ತಾರೆ ಕಾಂಡ. 5 ಮರಗಳಿವೆ ಅದು, ಅದ್ರ ಕೆಳಗೆ ಕೂತು ಬಿಡಿದ್ರು ಇಷ್ಟ ಆನಂದ ಗೊತ್ತಿಲ್ಲ. ನಿಸರ್ಗದ ಮಡಿಲಲ್ಲಿ ಮಲಗಿದ್ದೆ ಆದರೆ ಪೂರ್ಣ ರಕ್ಷಣೆ ನಿಮಗೆ. ಟ್ರೇನ್ ಆಕ್ಸಿಡೆಂಟ್ ನಲ್ಲಿ ಜನರಲ್ಲಿ ನಾ ಹೇಳ್ತೀನಿ, ಟ್ರೇನ್ ಆಕ್ಸಿಡೆಂಟ್ ನಲ್ಲಿ ಆಕ್ಸಿಡೆಂಟ್ ಆದಾಗ ಎಚ್ಚರಿದ್ದವರು ಕೈ ಕಾಲು ಜಾಸ್ತಿ ಮುರ್ಕೋತಾರೋ, ನಿದ್ದೆ ಹತ್ತಿರ ಕೈ ಕಾಲು ಮುಂದೆ ನೋಡಿದ್ರೆ ಯಾರ್ಯಾರು ಕೈ ಕಾಲು ಮುಂದುತ್ತೋ ಅವರೆಲ್ಲ ಎಚ್ಚರಿ. ನಿದ್ರೆ ಮಾಡುವ ಕೈ ಕಾಲು ಮುಂದೆ ಇಲ್ಲ, ಎಂಗೋ ಏನೋ ಊರಲ್ಲಿ ಹೋದ ಮೂಲಾಗಿ ಬಿದ್ದಿರ್ತಾರೆ ಅಷ್ಟೆ, ಆಮೇಲೆ ಎಚ್ಚರಾಗಿರ್ತದೆ. ಅಷ್ಟೊತ್ತಿಗೆ ಇವರೆಲ್ಲ ಕೈ ಕಾಲು ಮುಂದೋದು, ಯಾರು ರಕ್ಷಿಸಿದರು ನಿನ್ನ? ನಿಸರ್ಗ. ಅದನ್ನು ನೀವು ಯಾವ ಶಬ್ದದ ನೇಚರ್ ಅಂತ ಕರೀರಿ, ದೇವರು ಅಂತ ಕರೀರಿ, ನೀವು ಯಾವ ಶಬ್ದದಲ್ಲಿ ಕರಿತಿರುತ್ತದೆ? ರಕ್ಷಿಸಿದವರು ಯಾರು? ಅದು ಯಾವತ್ತೂ ನಿಸರ್ಗದಲ್ಲಿ ಅರಳುವ ಹೂಗಳು ಸಾಕವಾಗಿವೆ. ಆ ಚಿರಕಿಲಿ ಗುಟ್ಟುವ ಪಕ್ಷಿಗಳು ಸಾಕವನಿಗೆ. ಆ ಪಕ್ಷಿಗಳ ಕಲರವ ಧ್ವನಿ ಕೇಳಿಸಿದ್ರೆ ಅವನಿಗೆ ಭಗವತ್ ಸಾಕ್ಷಾತ್ಕಾರ ಅಲ್ಲಿ ಆಗೇ ಬರುತ್ತದೆ. ಇಂತಹ ನಿಸರ್ಗದ ಮಧ್ಯದಲ್ಲಿ ಇರುವಂತಹ ಈ ಸ್ವಾಮಿಗೆ, ಈ ಗೋಪಿಯನ ವಂತನಿಗೆ ಅತ್ಯಂತ ಶ್ರೇಷ್ಠವಾದ ಆಶ್ರಯ ಕೊಡುವ ಶಕ್ತಿ ಯಾರಿಗಿದೆ? ಅದನ್ನು ನೀವು ಭೂತಾಯಿ ಅಂತೀರೋ, ಅದನ್ನು ನೀವು ವೃಕ್ಷ ಅಂತ ಕರಿತೀರೋ, ಪಕ್ಷಿ ಅಂತ ಕರಿತೀರೋ, ನಮಗೂ ನಿಮಗೂ ಆ ಭಾಗ್ಯ ಇಲ್ಲ. ನಮಗೂ ನಿಮಗೂ ನಿಸರ್ಗದ ಆನಂದದ ಆ ಭಾಗ್ಯ, ಆ ಆಶ್ರಯದ ಭಾಗ್ಯ ನಮಗಿಲ್ಲ. ಯಾಕೆ ಇಲ್ಲ? ನಾವು ನಮ್ ನಮ್ದೇ ಆದ ಭೂಮಿ, ನಮ್ ನಮ್ದೇ ಆದ ಸೈಟು, ನಮ್ ನಮ್ದೇ ಆದ ಪ್ರಾಪರ್ಟಿ ಅಂತ ಮಾರ್ಕ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ಬಿಟ್ಟೇವೆ. ಅವಾಗ ನಿಸರ್ಗ ಅಂತದ ನಿಂತದ ಅಲ್ಲ ಇಟ್ಕೋ. ಇವನಿಗೆ ತಂದು ಅನ್ನೋದು ಏನು ಇಲ್ಲ, ತಂದು ಅನ್ನೋದು ಏನೂ ಇಲ್ಲ ಇವನಿಗೆ. ಗೋಪೀನವಂತಹ ಮೂಲಂ ತರೋಹೋ ಆಶ್ರಯಂತಹ ಮುಂದೆ ವಾಣಿದ್ವಯಂ ಭೋಕ್ತು ಅಮತ್ರ ಭೋಕ್ತು ಪಾಣಿದ್ವಯಂ ಭೋಕ್ತು ಅದು ಅಮತ್ರ ಭೋಕ್ತು ಅಮತ್ರಯಂತ. ಈ ಎರಡೂ ಕೈಗಳನ್ನೇ ತಟ್ಟೆಯನ್ನಾಗಿ ಮಾಡಿಕೊಂಡು ಖಾಲಿ ಕಂಬಳಿ ಖಾಲಿ ಕಂಬಳಿ ಚೋಳ್ರಿ ಅಟ್ಲೀಸ್ಟ್ ನಿಮ್ ರೂಮ್ನಿಂದ ನಿಮ್ ತಟ್ಟೆ ಬಂಗ ತಗೊಂಬರ್ತೀನಿ. ಅಲ್ಲಿ ಸಾಧು ಸಂತರು ಲೈನ್ಲೋ ನಿಂತಿರ್ತಾರೆ, ಅವರು ತಟ್ಟೆನೂ ತಂದಿರುವುದಿಲ್ಲ. ಒಂದು ಇಲ್ಲ, ಒಂದು ಕ್ಯಾರಿಯರ್ ಇರ್ತದೆ, ಕ್ಯಾರಿಯರ್. ಆ ಕ್ಯಾರಿಯರ್ ಒಳಗೆ ಅವರು ತುಂಬಿ ಮಾಡಿ ನಿಲ್ಲಿಸಿದ್ದಾರೆ. ಮುಂದೊಬ್ಬ ಊ ಅಂತ ಒಂದು ರಸಮ್ಮು ಸಂಬಾರ ಹಾಕ್ತಾರೆ. ಏನು ಖುಷಿಯಿಂದ ತಿಂತಾರೆ ಅವರು, ಭಾರಿ ಖುಷಿ. ಫ್ರೀ ಚೌಟ್ ಇವತ್ತಲ್ಲ, ಸಾವಿರಾರು ವರ್ಷ ನಡೆಸ್ತಾ ಇದ್ದಾರೆ. ಎಷ್ಟು ಸಾವಿರ ಸಂತೃಪ್ತ ತಗೊಂಡಿರ್ಬೋದು. ಪೂಜೆ ಸ್ವಾಮೀಜಿ ನಿತ್ಯವೂ ಹೋಗ್ತಾ ಇದ್ರು. ಕೈಲಾಸ ಆಶ್ರಮದಲ್ಲಿ ಕ್ಲಾಸ್ ಮುಗಿತಿತ್ತು, ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ತಗೊಂಡು ಕೈಲಾಸ ಆಶ್ರಮ ಹೋಗೋದು, ಕ್ಲಾಸ್ ಮುಗಿಸ್ಕೊಂಬೋದು, ವಾಪಸ್ ಮತ್ತೆ ಪುರಾಣಿ ಜಾಡಿ ಬರುತ್ತೆ. ಇಂಥ ಆನಂದ ಅಂತ ದಿನ ನಡೆಸ್ಬೇಕು. ನೀವು ಈ ರೆಡಿಮೇಡ್ ಜೀವನ ಉಪಯೋಗಿದೆ. ಶಿವಾನಂದ ಸ್ವಾಮೀಜಿ ಅಂತಿದ್ರು, ಸ್ವಾಮೀಜಿ ಪಕ್ಕದಲ್ಲಿ ಒಂದು ಗುಡಿಸಲು ಹಾಕಿ ಅವ್ರಿಗೆ ಇಟ್ಟುಕೊಟ್ಟಿದ್ರು. ಶಿವಾನಂದ ಸ್ವಾಮಿ ಅವ್ರ ಮನೆ ತೊಂಬತ್ತನೇ ವಯಸ್ಸಿದ್ದೆ ಹಾಕಿ ಹಿಂದಿನವ್ರು ಹಿಂದಿರುತ್ತೆ. ಕಾಲಾಂತರದಲ್ಲಿ ಇದು ಬ್ರಹ್ಮಸೂತ್ರ ಅಭ್ಯಾಸ ಮಾಡೋದೆಲ್ಲ ಸಮಯ ಸಿಗೋದು ಕಷ್ಟ ಆಗಿದೆ ಅವ್ರಿಗೆ. ಆವಾಗ ಅವ್ರು ಕ್ಯಾರಿಯರ್ ತಗೊಂಡೋಗಿ ಹಾಕಿಸ್ಕೊಂಡು ಒಂದು ಕ್ಯಾರಿಯರ್ ತಂದು ಒಂದು ಕ್ಯಾರಿಯರ್ ಸ್ವಾಮೀಜಿಗೆ ಹಾಕಿ ತಂದು ಕೊಡೋದು. ಆಮೇಲೆ ಸ್ವಾಮೀಜಿ ಮಧ್ಯಾಹ್ನ 1 ಗಂಟೆಗೆ ವೃಕ್ಷ. ಅದಕ್ಕೆ ಸಾಧನ ಪದ್ಧತಿಯಲ್ಲಿ ಹೇಳ್ತೇನು, ವೃಕ್ಷೌಷಧನ್ ಬುಜ್ಜಕ ಮಾಡ್ಕೊಂಡು ತಿಂದೆ, ಕೊಂಡ್ಕೊಂಡು ತಿಂದೆ, ಹಾರಾಡ್ಕೊಂಡು ತಿಂದೆ, ಉರುಳಾಡ್ಕೊಂಡು ತಿಂದೆ. ಇಷ್ಟೇನು ಭಗವತಿ ವೃಕ್ಷಾಂದೇ ಕೈ ಒಟ್ಟಿ ಎಂದಾದರೂ ತಾಯಿಯನ್ನ ಕೇಳಿದ್ಯಾ, ನನಗೊಂದು ತುಕ್ಕ ಅನ್ನವನ್ನು ಹಾಕು ಅಂತೇಳಿ ಕೇಳಿ ನೋಡು. ನಿನ್ನ ಈಗೋ, ನಿನ್ನ ಅಹಂಕಾರ, ನಿನ್ನ ತಪ್ಪು, ನಿನ್ನ ಮದ ಒಂದು ಕ್ಷಣದಲ್ಲಿ ಹೆಂಗೆ ಇರುತ್ತೆ ಜನ ಸುಮ್ಮನೆ ಮುಖ ಕೆಳಗಾಗಿ ಆ ಭಗವಂತ ಏನು ಕೊಡ್ತಾನೋ ಅದನ್ನು ತಿನ್ನಬೇಕು. ಭಗವತ್ಪಾದಾಚಾರ ನಮ್ಗೆಲ್ಲರಿಗೂ ಹೇಳ್ತಾರೆ, ಈಗಿರ್ಬೇಕು. ಒಬ್ಬ ಜ್ಞಾನಿಯು ಸಹಜವಾಗಿ ಬಿಡ್ತಾನೆ. ನಾವು ನಮ್ಮ ಸಾಧನೆ ಹೀಗೆ ಜ್ಞಾನಿ ಸಹಜವಾಗಿ ಹೀಗಿಂತ ನಾನೇನು ಆರ್ಟಿಫಿಷಿಯಲ್ ಅದು ಇರೋದೇ ಹೀಗೆ. ಯಾವ ಸಹಜತೆಗಳು ಜ್ಞಾನಿಯಲ್ಲಿ ಇರುತ್ತವೆಯೋ ಅವು ನಮ್ಮ ಅಜ್ಞಾನಿಗಳಿಗೆ ಏನಾಗ್ತವೆ ಸಾಧನ, ಅವರನ್ನು ನಾವು ಕರೀತೀವಿ. ಪ್ರಾಣಿದ್ವಯಂ ಭೋಕ್ತುಂ ಅಮತ್ರಯಂತಹ ಮೂರನೇ ಸಾಲಿದ ನೋಡಿ ಭಾರಿ ಕಷ್ಟ. ಶ್ರೀಮತಿ ಕುತ್ಸಯಂತಹ ಐಶ್ವರ್ಯವನ್ನ ತುಚ್ಛವಾಗಿ ಕಾಣು. ಮೊದಲು ಆ ಶಬ್ದ ಹೇಳಿ, ಐಶ್ವರ್ಯವನ್ನ ತುಚ್ಛವಾಗಿ ಕಾಣು. ಹಸ್ತಗಳದೇ ತಟ್ಟೆ, ಹಸ್ತಗಳೇ ತಟ್ಟೆಯನ್ನಾಗಿ ಮಾಡಿಕೊಂಡು, ಹಸ್ತಗಳಲ್ಲಿ ಶ್ರೀಂ, ಶ್ರೀಂ ಅಂದ್ರೆ ಐಶ್ವರ್ಯ. ಶ್ರೀಂ ಅಪಿ ಐಶ್ವರ್ಯವನ್ನು ಕೂಡ ತುಚ್ಛವಾಗಿ ಕಾಣ. ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಕನ್ಯಾ ಇವ, ಇದರ ಶಬ್ದಶಃ ಅರ್ಥ ಹೇಗೆ ಗೊತ್ತಾ? ಒಂದು ಸ್ತ್ರೀಯನ್ನ ಹೇಗೆ ತುಚ್ಛವಾಗಿ ನೋಡುತ್ತೇವೆಯೋ ಹಾಗೆ ಐಶ್ವರ್ಯವನ್ನು ತುಚ್ಛವಾಗಿ ನೋಡಬೇಕು. ಶಬ್ದಶಃ ಅರ್ಥ ಈಗ ಅರ್ಥ ನೀವು ಮಾಡಿದ ದಿಕ್ಕನ್ನು ಏನಂತೀರಿ? ಹೆಂಗಸರಿಗೆ ವೇದಾಂತ ಕಲಿಯಲಿಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ನೀವು ಹಿಂಗ ಅರ್ಥ ಏನಿರ್ತ ಹೇಳಿದ್ರು. ಸ್ತ್ರೀಯನ್ನ ಹೇಗೆ ನಾವು ತುಚ್ಛವಾಗಿ ಕಾಣುತ್ತೇವೆಯೋ ಹಾಗೆ ಐಶ್ವರ್ಯವನ್ನು ಕೂಡ ತುಚ್ಛವಾಗಿ ಕಾಣಬೇಕು. ಇದು ಶಬ್ದಶಃ ಅರ್ಥ. ನಾನು ನಿಮ್ಗೆ ತೋರಿಸ್ತೀನಿ ಒಳಗೆ ಕೂಡ ಅರ್ಥ ಏನಂತ ತೋರಿಸ್ತೀನಿ. ಯಾವುದೇ ಸ್ತ್ರೀಯನ್ನು ತುಚ್ಛ ಮಾಡಬೇಕು ಅಂತ ಅರ್ಥಲ್ಲ. ಯಾವುದೇ ಐಶ್ವರ್ಯವನ್ನ ನಾವು ಬೇಜವಾಬ್ದಾರಿಯಿಂದ ಎಸಿಬೇಕು ಅಂತ ಅರ್ಥ ಅಲ್ಲ. ಏನರ್ಥ? ಸ್ತ್ರೀಗೆ ಗಂಡಸೇ ಆಗಲಿ, ಗಂಡಸಿಗೆ ಸ್ತ್ರೀನೇ ಆಗಲಿ, ನೆತ್ತಿಗೆ ಏರದಂತೆ ನೋಡ್ಕೊ. ಅವರು ಇರೋದು ತಪ್ಪಲ್ಲ, ಅದು ನೆತ್ತಿಗೆ ಇರುವ ಎಲ್ಲದಿರಬೇಕು ಅದರಲ್ಲಿ. ಐಶ್ವರ್ಯವು ನೆತ್ತಿಗೆ ಇರಬಾರ್ದು, ಮದ ಬರಬಾರ್ದು. ಐಶ್ವರ್ಯದ ಮದ ಐಶ್ವರ್ಯ ತಪ್ಪಲ್ಲ. ಐಶ್ವರ್ಯವು ತಪ್ಪಾಗಿದ್ದರೆ ಶ್ರೀ ಸೂಕ್ತ ಯಾಕೆ ಹೇಳಬೇಕಾಗಿತ್ತು? ಶ್ರೀ ಸೂಕ್ತನೂ ಇದು ಮತ್ತೆ ಐಶ್ವರ್ಯ ಒಂದು ವೇಳೆ ಅಪರಾಧ ಮಾಡಿತು ಮತ್ತೆ ಅದನ್ನೇ ಹೇಳಬೇಕು ಶ್ರೀ ಸೂಕ್ತ. ಐಶ್ವರ್ಯ ಇರಲಿ, ಹೆಂಗಸು ಇರಲಿ, ಗಂಡಸು ಇರಲಿ, ಸಮಸ್ತ ಭೋಗ ಭಾಗ್ಯಗಳೆಲ್ಲ ಇರಲಿ, ಆದರೆ ಅವುಗಳ ಪಿತ್ತ, ಅವುಗಳಲ್ಲಿ ಮದ, ಅವುಗಳಲ್ಲಿ ಅಹಂಕಾರ, ಅವುಗಳಲ್ಲಿ ಸೊಕ್ಕು ನಮ್ಮ ಮೈ ಮೇಲೆ ಏರಬಾರದು. ಸ್ತ್ರೀ ಸಾಧಕರಾಗಲಿ, ಪುರುಷ ಸಾಧಕರಾಗಲಿ, ಇದನ್ನು ಲಕ್ಷಣ ಕೊಡಬೇಕು ಅಂತೇಳಿ ಇಂತಹ ಗೋಪೀನವಂತಹ ಕಲುಭಾಗ್ಯವಂತಹ ಇಂತಹ ಗೋಪೀನಂತಹ ಮಿನಿಮಮ್ ಲೈಫ್ ಅಲ್ಲಿ ಅವನು ನಡೆಸ್ತಾ ಇದ್ದಾನೋ ಅವನ ಅತ್ಯಂತ ಭಾಗ್ಯವಂತಹ. ದೇಹಾದಿ ಭಾವಂ ಪರಿವರ್ತಯಂತಹ, ನಾನು ದೇಹ ಎನ್ನುವ ಭಾವದಲ್ಲಿ ಪರಿವರ್ತನೆಯನ್ನು ತಂದಿರ್ತಾನೆ. ಏನು ಪರಿವರ್ತನೆ? ನಾನು ದೇಹ ಎನ್ನುವ ಭಾವದಲ್ಲಿ ಪರಿವರ್ತನೆಯನ್ನು ತಂದಿರ್ತಾನೆ. ಏನು ಪರಿವರ್ತನೆ? ಇದು ದೇಹ, ವಿವೇಕದಿಂದ ಗುರುತಿಸ್ತಾನೆ. ಇದು ದೇಹವು, ಇದು ದೇಹ, ದೇಹಾದಿ ಭಾವಂ ಪರಿವರ್ತಯಂತಿ ಬರ. ಆದಿಶಬ್ದ ಇದೆ ನೋಡಿ, ಏನದು ಆದಿಶಬ್ದ? ಹೇಳಿ. ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪ್ರಾಣ, ಎನರ್ಜಿಗಳು, ಇವೆಲ್ಲವೂ ಇದು ತಾನೇ. ನಮ್ಮ ಎದುರಿಗೆ ಲಾಸ್ಯ ಬರ್ತಾ ಇರ್ತವೆ, ನಮ್ಮ ಎದುರಿಗೆ ದುಃಖ ಚಿಗುರ್ತದೆ, ನಮ್ಮ ಎದುರಿಗೆ ಸಿಟ್ಟು ಚಿಗುರ್ತದೆ. ಎಲ್ಲವೂ ಹೇಗೆ ಈ ಮೈಕು ನನ್ನ ಎದುರಿಗೆ ಸ್ಪಷ್ಟ ಇದೆ, ಹೇಗೆ ಈ ಟೇಬಲ್ ನನ್ನ ಎದುರಿಗೆ ಸ್ಪಷ್ಟ ಇದೆ, ಹೇಗೆ ವೃಕ್ಷವು ನನ್ನ ಎದುರಿಗೆ ಸ್ಪಷ್ಟ ಇದೆ, ಹಾಗೆ ಈ ಶರೀರವು ಕೂಡ ನನ್ನ ಎದುರಿಗೆ ಸ್ಪಷ್ಟ ಇದೆಯೋ ಇಲ್ಲ. ಈ ವೃಕ್ಷ ಬದಲಾಗ್ತದೆ, ಇನ್ನೊಂದು ವೃಕ್ಷ ಹತ್ರ ಹೋಗ್ತೇನೆ, ಆ ವೃಕ್ಷ ಬದಲಿಸ್ತೇನೆ, ಮತ್ತೊಂದು ವೃಕ್ಷ ಹತ್ರ ಹೋಗ್ತೇನೆ. ವೃಕ್ಷಗಳು ಬದಲಾದವು, ಏನ್ ನಾನು ಬದಲಾದ? ವೃಕ್ಷಗಳು ನಾನು ಹಾಗೆ ಇದೆ. ಹಾಗೆಯೇ ಈ ಜ್ಞಾನಿ, ಈ ಮುಕ್ಷು, ಈ ಉಗ್ರ ಸಾಧಕ, ಇವನು ವಿವೇಕವನ್ನು ಇಷ್ಟು ಹರಿತಾಗಿಟ್ಕೊಂಡಿದ್ದಾನೆ ಅಂತಂದ್ರೆ, ದೇಹಾದಿ ಭಾವಂ ಪರಿವರ್ತನೆಯಂತಹ ದೇಹ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳಲ್ಲಿ ನಾನು ಎನ್ನುವ ಭಾವವನ್ನ ನಿವೃತ್ತ ಮಾಡಿಕೊಂಡಿದ್ದಾನೆ. ಪರಿವರ್ತನೆಯಂತಹ ಆತ್ಮಾನಂ ಆತ್ಮಾನಂ ಅವಲೋಕಯಂತಹ ಅಲ್ಲ, ಅದು ಆತ್ಮಾನಂ ಆತ್ಮನೇ ಅವಲೋಕಯಂತಹ. ಆತ್ಮಾನಂ ಆತ್ಮನಿ ಅವಲೋಕಯಂತಹ, ಆತ್ಮಾನಂ ಆತ್ಮಾನಿ ಅವಲೋಕಯಂತಹ. ಏಯ್ ಅಮ್ರೋ, ಛಪ್ ಮಲ್ಕೋ ಸುಮ್ಮನೆ. ಆತ್ಮಾನಮಾತ್ಮಾನ್ಯವಲೋಕಯಂತಹ, ನನ್ನ ಕಣ್ಣಿ ಕಾಣುವಂತ ಅಥವಾ ನಿಮಗೆ ಅಲ್ಲಿ ಕಾಣ್ತಾ ಇದ್ರೆ ಅಲ್ಲಿ ತಪ್ಪಿದ್ದರೆ ಸರಿ ಮಾಡ್ಕೊಳ್ಳಿ. ಆತ್ಮಾನ ಆತ್ಮಾನಿ ಅವಲೋಕಯಂತಹ, ಆತ್ಮಾನಮಾತ್ಮನ್ಯವ ನಾ ಅಲ್ಲ, ತಮಾ ಅಲ್ಲ, ಮ ಆತ್ಮಾನಮಾತ್ಮನ್ಯವಲೋಕಯಂತ, ಆತ್ಮಾನಮಾತ್ಮ ಆತ್ಮನ್ಯವಲೋಕಯಂತ. ಅದು ಆ ವರ್ಗ ಅಲ್ಲ, ಈಗ ಅಲ್ಲ. ಬಿಡಿಸಿದಾಗ ಏನಾಗ್ತದೆ? ಆತ್ಮಾನಂ ಆತ್ಮನಿ ಅವಲೋಕಯ, ಬಿಡಿಸ್ಕೊಳ್ಳಿ. ಆತ್ಮಾನಂ ಆತ್ಮನಿ ಅವಲೋಕಯಂತಹ. ಆತ್ಮಾನಂ ಆತ್ಮನನ್ನ, ಆತ್ಮನಿ ಆತ್ಮನಲ್ಲಿ, ಅವಲೋಕಯಂತಹ ಅಂದ್ರೇನು? ತಾನು ತನ್ನನ್ನ ತನ್ನಲ್ಲೇ ನೋಡ್ತಾನೆ, ಆತ್ಮಾನಂದದಲ್ಲಿ ರಮಣ ಮಾಡ್ತಾ ಇರ್ತಾನೆ. ಅದು ಶಬ್ದ ಕೊಟ್ಟು ಬಿಡ್ತಾರೆ. ಅಹರ್ನಿಶಂ ಬ್ರಹ್ಮಣಿಯೇ ರಮಂತಹ. ಅಹಹ ಅಂದ್ರೆ ಹಗಲು, ನಿಶ ಅಂದ್ರೆ ರಾತ್ರಿ, ಅಹರ್ನಿಶ ಅಂದ್ರೆ ಹಗಲು ರಾತ್ರಿ ದಿನ ಪೂರ್ತಿ. ಬ್ರಹ್ಮಣಿ ಬ್ರಹ್ಮಾನಂದದಲ್ಲಿ ರಮಂತಹ, ರಮಿಸ್ತಾ ಇದ್ದಾನೋ, ಆನಂದಿಸ್ತಾ ಇದ್ದಾನೋ ಅವನು. ಗೋಪೀನವಂತಹ ಅಂತಹ ಗೋಪೀನವಂತಹ ಖಲು ಭಾಗ್ಯವಂತಹ. ಬ್ರಹ್ಮನಲ್ಲೇ ರಮಣ ಮಾಡ್ತಾ ಇರ್ತಾನೆ, ಬ್ರಹ್ಮಾನಂದದಲ್ಲಿ ಇರ್ತಾನೆ, ಆದ್ದರಿಂದ ಅವನು ಆನಂದಿಸ್ತಾ ಇರ್ತಾನೆ, ಖಲು ಭಾಗ್ಯವಂತಹ. ಇನ್ನೊಂದು ಹೇಳಿ, ಮೂಲಂ ತರೋ ಕೇವಲಮಾಶ್ರಯಂತಹ. ಪಾಣಿದ್ವಯಂ ಗೋಕ್ತು ಮಮತ್ರಯಂತಹ. ಕ ಕನ್ಯಾಮಿವ ಶ್ರೀಮತಿ ಕುತ್ಸಯಂತಃ. ಗೋಪೀನವಂತ ಕರುಭಾಗ್ಯವಂತಃ. ಗೋಪೀನವಂತ ಕರುಭಾಗ್ಯವಂತಃ. ದೇಹಾದಿ ಭಾವಂ ಪರಿವರ್ತಯಂತಃ. ಆತ್ಮಾನಮಾತ್ಮನ್ಯವಲೋಕಯಂತಃ. ಅಹರ್ನಿಶಂ ಬ್ರಹ್ಮಣಿ ಯೇ ರಮಂತಃ. ಗೋಪೀನವಂತ ಖಲು ಭಾಗ್ಯವಂತಃ. ಗೋಪೀನವಂತ ಖಲು ಭಾಗ್ಯವಂತಃ.